ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಲ್ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ಅರಕಲುಗುಡುವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಸಾವಿರಾರು ವರ್ಷಗಳಿಂದ ಈ ಕೃಷಿಯನ್ನು ಕಂಡುಕೊಂಡು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಕೃಷಿಯನ್ನು ಮಾಡಿದಂತಹ ಭೂಮಿ ಏನಿರುತ್ತೋ ಆ ಭೂಮಿಯಲ್ಲಿ ಇರತಕ್ಕಂತಹ ಫಲವತ್ತತೆ ಅಥವಾ ಪೋಷಕಾಂಶಗಳು ಅನೇಕ ವಿಧದಲ್ಲಿ ಪ್ರತಿ ವರ್ಷವೂ ಕೂಡ ನಷ್ಟವಾಗ್ತಾ ಹೋಗುತ್ತೆ. ಹೀಗೆ ನಷ್ಟವಾಗ್ತಾ ಇರತಕ್ಕಂತಹ ಪೋಷಕಾಂಶಗಳನ್ನು ಮತ್ತೆ ತುಂಬತಕ್ಕಂಥ ಪ್ರಯತ್ನವನ್ನು ನಾವು ಬಹಳ ಗಂಭೀರವಾಗಿ ಮಾಡಬೇಕಾಗುತ್ತೆ. ಈ ತುಂಬದೇ ಇರುವಂತಹ ಕಾರಣದಿಂದಾಗಿ ಇವತ್ತು ಅನೇಕ ಪ್ರದೇಶಗಳಲ್ಲಿ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗೆಲ್ಲ ಈ ಒಂದು ಪೋಷಕಾಂಶವನ್ನು ಅಥವಾ ಫಲವತ್ತತೆಯನ್ನು ಪುನಃ ನಾವು ತುಂಬಬಹುದು ಅನ್ನುವಂಥದ್ದು, ಅದಕ್ಕೆ ಸಾಕಷ್ಟು ಮಾರ್ಗಗಳು ಇದ್ದಾವೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸ್ಥಳೀಯವಾಗಿ ಏನು ಸಂಪನ್ಮೂಲಗಳು ದೊರೆಯುತ್ತೋ ಅದರ ಸದ್ಬಳಕೆಯನ್ನು ನಾವು ಮಾಡಿಕೊಂಡು ನಮ್ಮ ಮಣ್ಣನ್ನು ಮತ್ತೊಂದಷ್ಟು ಫಲವತ್ತತೆಯನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂತಹ ಒಂದು ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಪನ್ಮೂಲ ಅಂತ ಅಂದರೆ ಏನು, ಯಾವುದನ್ನೆಲ್ಲ ನಾವು ಸ್ಥಳೀಯ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ, ಅದನ್ನು ನಮ್ಮ ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ಹೇಗೆ ಸದ್ಬಳಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ಬಿ ಅಶೋಕ್ ಅವರು. ಡಾಕ್ಟರ್, ತಮಕೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ಬಿ ಅಶೋಕ್ ಅವರು. ಡಾಕ್ಟರ್, ಮತ್ತೆ ಟೆಂಪರೇಚರು, ಅದಕ್ಕೆ ಇರತಕ್ಕಂತಹ ಗಾಳಿ ಇವೆಲ್ಲವನ್ನು ಸರಿದೂಗಿದಾಗ ಮಾತ್ರ ನಾವು ಕೊಟ್ಟಿರತಕ್ಕಂಥ ಪೋಷಕಾಂಶ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ರಾಸಾಯನಿಕ ಗುಣಧರ್ಮ ಅಂತ ಏನು ಕರಿತಾ ಇದ್ದೇವೆ, ಮಣ್ಣಿನ ರಸಸಾರ, ಲವಣಾಂಶ, ಸಾವಯವ ಅಂಶ, ಸಿಇಸಿ ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪಾಸಿಟಿ, ಈ ಥರದ ರಾಸಾಯನಿಕ ಗುಣಧರ್ಮವು ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾಗಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಮೊದಲೇ ತಿಳಿಸಿದ ಹಾಗೆ ಕೋಟಾನುಗಂಟಲೆ ಏನು ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿದ್ದಾವೋ ಅವುಗಳ ಒಂದು ಚಟುವಟಿಕೆ ಚೆನ್ನಾಗಾದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಪರಿವರ್ತನೆಯಾಗಿ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅವುಗಳಿಗೆ ಮೇಲೆ ಬೇಕಾಗಿರ್ತಕ್ಕಂಥದ್ದು ಸಾರಜನಕ ಇರ್ಬೋದು, ಸಾವಯವ ಅಂಶವನ್ನು ಅದು ತೀರಿಕೊಂಡು ಅದಕ್ಕೆ ಒಂದು ಎನರ್ಜಿ ಮತ್ತು ಒಂದು ಶಕ್ತಿ ಬರಬೇಕಾದ್ರೆ ಇದು ಬಹಳ ಅನುಕೂಲ. ಈ ಒಂದು ನಿಟ್ಟಿನಲ್ಲಿ ಈ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆದಾಗ ಮಾತ್ರ ನಮ್ಮ ಒಂದು ಮಣ್ಣು ಫಲವತ್ತತೆ ಆಗಿರುತ್ತೆ. ನಾವು ಕೊಡತಕ್ಕಂಥ ಮಣ್ಣಿನ ಏನು ರಸಗೊಬ್ಬರ ಆಗಿರ್ಬೋದು, ಪೋಷಕಾಂಶಗಳಿರ್ಬೋದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ. ಹೇಳ್ತಾ ಇದ್ದೀನಿ. ಅಂತಂದ್ರೆ ಮಣ್ಣಿನ ಫಲವತ್ತತೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಅಂಶ ಅಲ್ಲ, ಮಣ್ಣಿನ ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ ಹಾಗೂ ಜೈವಿಕ ಗುಣಧರ್ಮ, ಇವು ಮೂರು ಕೂಡ ಸೂಕ್ತವಾದಂತಹ ರೀತಿಯಲ್ಲಿ ಸಂಯೋಜನೆಯನ್ನು ಗೊಳ್ಳಬೇಕು. ಆವಾಗ ಅದನ್ನ ನಾವು ಮಣ್ಣಿನ ಫಲವತ್ತತೆ ಅಂತ ಹೇಳಿ ಕರಿತೇವೆ. ಇದು ಯಾವಾಗ ಸಂಯೋಜಿತಗೊಂಡಿರುತ್ತೋ ಅದನ್ನ ಫಲವತ್ತಾದ ಮಣ್ಣು ಅಂತ ಹೇಳಿ ನಾವು ಕರಿತೇವೆ. ಈ ತರಹದ ಫಲವತ್ತಾದ ಮಣ್ಣಿನಲ್ಲಿ ನಾವು ಯಾವುದೇ ವಿಧದ ಬೆಳೆಯನ್ನ ಬಹಳ ಹುಲಸಾಗಿ ಬೆಳೆಯಬಹುದು. ಈ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲಿಂದಲೋ ಏನೋ ತಂದು ಹಾಕಿ ಫಲವತ್ತತೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಮತ್ತೆ ಅದು ತುಂಬಾ ನೈಸರ್ಗಿಕವಾದಂತಹ ಒಂದು ಕ್ರಮವೂ ಕೂಡ ಅಲ್ಲ. ನಾವು ಸ್ಥಳೀಯವಾಗಿ ಸುಸ್ಥಿರ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಇರತಕ್ಕಂಥ ಸಂಪನ್ಮೂಲಗಳನ್ನ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಮಣ್ಣನ್ನ ಫಲವತ್ತತೆ ಮಾಡುವ ನಿಟ್ಟಿನಲ್ಲಿ ನಮಗೆ ಸಹಾಯಕವಾಗ್ತಕ್ಕಂತಹ ಸ್ಥಳೀಯ ಸಂಪನ್ಮೂಲಗಳು ಯಾವುವು? ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂದ್ರೆ ಒಂದು ಗಾದೆ ಇದೆ, ಕಸದಿಂದ ರಸ ಅನ್ನುವ ಹಾಗೆ ನಮ್ಮಲ್ಲಿ ಲೋಕಲೇ ಆಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೇವೆ. ಆ ಬೆಳೆಗಳಲ್ಲಿ ಮುಖ್ಯವಾಗಿ ಏನು ಒಂದು ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು ಅಥವಾ ಕಬ್ಬು ಇರ್ಬೋದು, ಈ ಥರದ ಬೇರೆ ಬೇರೆ ಬೆಳೆಗಳನ್ನು ಏನು ಬೆಳೀತಾ ಇದ್ದೇವೆ, ಆ ಬೆಳೆಗಳಲ್ಲಿ ಒಂದು ಏನು ಎಕನಾಮಿಕ್ ಪಾರ್ಟ್ ಅಂತೇಳಿ ತಗೊಂಡಾದ್ಮೇಲೆ ಅದರ ಒಂದು ಹುಲ್ಲು ಅಥವಾ ಸವದೆ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಧಿಕವಾಗಿರುತ್ತೆ. ನಾವು ಮುಖ್ಯವಾಗಿ ಹೇಳಬೇಕು ಅಂದಾಗ ಒಂದು ಯೂರಿಯಾ ಸಿಗ್ತಾ ಇಲ್ಲ, ಡಿ ಎ ಪಿ ಸಿಗ್ತಾ ಇಲ್ಲ ಅಂಥೇಳಿ ಭಾಳ ರೈತರು ಅದರ ಬಗ್ಗೆನೇ ನಮಗೆ ಕೃಷಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಇದೆ. ಆದರೆ ಈಗ ಒಂದು ಸಾರಜನಕವನ್ನು ನಾವೇನು ಮಣ್ಣಿಗೆ ಅದರಲ್ಲಿ ಪೋಷಕಾಂಶಗಳನ್ನು ಸೇರಿಸ್ಬೇಕು ಅಂದರೆ ಅದರಲ್ಲಿರ್ತಕ್ಕಂಥ ಏನು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಏನಿದೆ ಅದು ಅದರಲ್ಲಿ ಸಾರಜನಕ ಸಿಗುವಂಥ ವಸ್ತು, ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಣ್ಣಿಗೆ ಪರಿವರ್ತನೆ ಮಾಡಿ ವೈಜ್ಞಾನಿಕವಾಗಿ ಅದು ಮಾಡಿದಾಗ ಮಾತ್ರ ಅದು ಬೆಳೆಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೇನಾಗುತ್ತೆ, ಈಗ ಸಾರಜನಕವನ್ನು ಕೊಟ್ಟಾಗ ಅದು ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಅಂದರೆ ಅದರದ್ದು ಒಂದು ಬೆಳೆಗಳು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ, ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಏನಾಗುತ್ತೆ, ಈಗ ಸಾರಜನಕ ಅಂತ ರಸಗೊಬ್ಬರ ರೈತರು ಏನು ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾದ ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಅವರು ಏನು ಮಾಡ್ತಾರೆ, ನಾವು ಸಾರಜನಕ ಒಂದು ಆಪ್ಟಿಮಮ್ ಏನು ಒಂದು 4:2:1 ಅಂತ ಹೇಳ್ತಾ ಇದ್ದೀವಿ, ಆದರೆ ಆ ಥರದ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ರೈತರು ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಉಪಯೋಗ ಮಾಡಿಕೊಂಡು ಪೊಟ್ಯಾಷಿಯಂ ಮತ್ತು ಇದನ್ನು ಉಪಯೋಗ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅಸಮತೋಲನ ಕಂಡು ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನೈಸರ್ಗಿಕವಾಗಿ ನಮ್ಮಲ್ಲಿ ಮುಖ್ಯವಾಗಿ ಬೆಳೆ ಕಟಾವಾದ ನಂತರ ಏನು ಉಳಿಯುವಂಥ ಹುಲ್ಲು ಇರ್ಬೋದು, ಕಸಕಡ್ಡಿಗಳನ್ನು ಇರ್ಬೋದು, ತೆಂಗಿನ ತೋಟದಲ್ಲಿ ಮೊಟ್ಟೆ ಇರ್ಬೋದು, ಗರಿ ಇರ್ಬೋದು, ತೆಂಗಿನಕಾಯಿ ಸಿಪ್ಪೆ ಇರ್ಬೋದು, ಇತರೆ ತಾಜ್ಯ ವಸ್ತುಗಳು ಇರ್ಬೋದು, ಹಾಗೆ ಕಾಳುಗಳು ಬೇರ್ಪಡಿಸಿದ ನಂತರ ಇರತಕ್ಕಂಥ ಹುಲ್ಲು, ಕಬ್ಬಿನ ಸೌದೆ, ಅಡಿಕೆ ಸಿಪ್ಪೆ ಇಂಥದ್ದು ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಸಂಗ್ರಹಿಸಿರ್ತಕ್ಕಂಥ ತಿಪ್ಪೆ ಇವನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಮರುಬಳಕೆ ಉಪಯೋಗ ಮಾಡಬೇಕು. ಆ ಮರುಬಳಕೆ ಉಪಯೋಗ ಮಾಡಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಳಿಸಿ ಆಮೇಲೆ ನಮ್ಮ ಭೂಮಿ ಕೊಡುವಂಥ ಒಂದು ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಇಂಥ ಒಂದು ವಿಧಾನದಿಂದ ನಮಗೆ ಅತ್ಯುತ್ತಮವಾದ ಒಂದು ಪೋಷಕಾಂಶಗಳನ್ನು ಒದಗಿಸುವಂಥ ಒಂದು ಸಾರಜನಕ ಅಥವಾ ಇತರೆ ಪೋಷಕಾಂಶಗಳು ದೊರೆಯುವಂಥ ಒಳ್ಳೆ ಗೊಬ್ಬರವನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಬೇಗ ಕಳೀಲಿಕ್ಕೆ ಮಾಡಲಿಕ್ಕೆ ವೈಜ್ಞಾನಿಕವಾದ ಒಂದು ವಿಧಾನಗಳದಾವು. ಈಗೇನು ನಾವು ತಿಪ್ಪೆ ಗೊಬ್ಬರ ಮಾಡಲಿಕ್ಕೆ 7-8 ಬೇಕಾದರೆ ಈ ಕಾಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ 3 ಕಾಂಪೋಸ್ಟ್ ರೆಡಿ ಆಗುತ್ತೆ. ಅದೇ ವರ್ಮಿ ಕಾಂಪೋಸ್ಟು ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡಿದ್ದು ನಮಗೆ ಎಲ್ಲ ಥರದ ಪೋಷಕಾಂಶಗಳು ಒಂದು ಥರ ಟಾನಿಕ್ ಥರ ಕೆಲಸ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ಕರಗಿಸಿ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಾದವು ಅವುಗಳನ್ನು ಉಪಯೋಗ ಮಾಡಿದಾಗ ಅದು ಬೇಗನೆ ಅದು ಕಳೆತು ಅದು ಒಂದು ಪೋಷಕಾಂಶಗಳನ್ನು ಮೈಕ್ರೋಬಿಯಲ್ ಅದೇನು ಹೇಳ್ತದೆ ಏರೋಬಿಕ್ ಅಂದರೆ ಗಾಳಿ ಮತ್ತು ಈ ಸೂಕ್ಷ್ಮ ಜೀವಿಗಳ ಪರಿವರ್ತನೆಯಿಂದ ಒಳ್ಳೆಯ ಒಂದು ಗೊಬ್ಬರವಾಗಿ ಬೇರ್ಪಟ್ಟು ಅದನ್ನು ನಾವು ಉಪಯೋಗ ಮಾಡ್ಬೋದು. ಅದರಲ್ಲಿ ಬೇರೆ ಬೇರೆ ಥರದ ವಿಧಾನಗಳಿವೆ. ಒಂದನೇದು ತಿಪ್ಪೆ ಗೊಬ್ಬರ ಎಲ್ಲರಿಗೂ ಗೊತ್ತಿದೆ, ಅದನ್ನು 7-8 ನಾವು ಉಪಯೋಗ ಮಾಡ್ಕೊಬೋದು. ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ರೈತರು ಏನು ಮಾಡ್ತಾರೆ, ರೋಡ್ ಬಾಜುಲ್ಲಿ ಹಾಕಿಬಿಡ್ತಾರೆ, ಅದು ಗಾಳಿಗೆ ಬಿಸಿಲಿಗೆ ಹಾಳಾಗಿ ಹೋಗ್ತಾ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕವರ್ ಮಾಡಿ ಅದನ್ನು ಮೇಲ್ಗಡೆ ಮಣ್ಣು ಮುಚ್ಚಿ ಈ ಥರ ಉಪಯೋಗ ಮಾಡಿದಾಗ ಅದರ ಒಂದು ಪೋಷಕಾಂಶಗಳ ಹಾಳಾಗೋಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ಥರ ನಾವು ಏನು ಕಾಂಪೋಸ್ಟ್ ಗೊಬ್ಬರದಲ್ಲಿ ಬೇರೆ ಬೇರೆ ಥರ ಕಾಂಪೋಸ್ಟ್ ಇದೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಲೋಕಲ್ ಆಗಿ ನಮಗೆ ಇರತಕ್ಕಂಥ ವೇಸ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರಲ್ಲಿ ಯಾವುದು ಪೋಷಕಾಂಶಗಳು ಕಡಿಮೆ ಇದೆ ಅದನ್ನು ಎನ್ರಿಚ್ ಮಾಡಿ ಅದರಲ್ಲಿ ಹಾಕಿ ಅದನ್ನು 3 ಸೂಕ್ಷ್ಮ ಪೋಷಕಾಂಶಗಳು ಇವನ್ನೆಲ್ಲ ಅವನು ಬೆರೆಸಿ ನಾವು ಒಳ್ಳೆ ಥರದ ಒಂದು ಪೋಷಕಾಂಶಗಳನ್ನು ದೊರೆಯುವಂಥರ ಕೊಟ್ಟಿಗೆ ಗೊಬ್ಬರ ಒಂದು ಸಾವಯವ ಗೊಬ್ಬರವನ್ನು ಮಾಡ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರ ಅಂತ ಇದೆ. ರೈತರು ಏನಾಗುತ್ತೆ ಅಂದರೆ ಗೊಬ್ಬರ ಅಂದ್ಬಿಟ್ರೆ ಬರೀ ಸರ್ಕಾರಿ ಗೊಬ್ಬರ ಅಂತಲೇ ರೈತರಲ್ಲಿ ಭಾವನೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಏನು ವೀಡ್ ಇರ್ಬೋದು, ಏನು ಕಳೆ ಇರ್ಬೋದು, ಅದರ ಜೊತೆಗೆ ನಮ್ಮಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಹಸಿರೆಲೆ ಗೊಬ್ಬರ ಅಂದ್ರೆ ನಾವು ಮಳೆ ಫಸ್ಟಿಗೆ ಬಂದಾಗ ಅದಕ್ಕೆ ಸೆಣಬು, ದಯಾಂಚ, ಹುರುಳೆ, ಅಲಸಂದಿ ಇಂತಹ ಒಂದು ಏನು ದ್ವಿದಳ ಧಾನ್ಯಗಳನ್ನು ಬೆಳೆಸಿ ಅದನ್ನು ಹೂ ಬಿಡುವ ಮಧ್ಯದಲ್ಲಿ ಅದನ್ನು ಭೂಮಿಯಲ್ಲಿ ತಿರುವಿ ಹಾಕಿ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಮಣ್ಣಿನ ಫಲವತ್ತತೆ ಅಧಿಕವಾಗಿ ಅನುಕೂಲ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಾವು ಲೆಗ್ಯುಮಿನಸ್ ಅಂದರೆ ದ್ವಿದಳ ಧಾನ್ಯಗಳ ಟ್ರೀಗಳು ಅಂದರೆ ಈಗೇನು ಬೇವು ಇರ್ಬೋದು, ಪಂಗೇಮಿ ಅಂತ ಇರುತ್ತೆ, ಗೊಬ್ಬರದ ಗಿಡ ಅಂತ ಇರುತ್ತೆ, ಇವನ್ನೆಲ್ಲ ಪದುಗಳ ಮುಖಾಂತರ ಅವನು ಬೆಳೆದು ಆ ಒಂದು ಎಲೆಗಳನ್ನು ನಾವು ಮತ್ತೆ ತಂದು ಭೂಮಿಯಲ್ಲಿ ಹಾಕಿ ಅದನ್ನು ಹೂ ಬಿಡುವ ಮಧ್ಯದಲ್ಲಿ ಎಳವಾಗಿರುವಾಗ ಅದನ್ನು ಸೇರಿಸಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಧಿಕ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಅದರ ಜೊತೆಗೆ ಬೆಳೆ ಪರಿವರ್ತನೆ ಅನ್ನೋದು ಭಾಳ ಇಂಪಾರ್ಟೆಂಟು. ರೈತರು ಅದರ ಬಗ್ಗೆ ಮಾಹಿತಿ ಇಲ್ಲ, ಏನು ಅಂದರೆ ಬರೇ ಸೀರಿಯಲ್ಸು ಅಥವಾ ಬರೇ ಭತ್ತ, ಬರೇ ಅಥವಾ ಏನು ಜೋಳ ಇಂಥದೇ ಬೆಳೆಗಳನ್ನು ವರ್ಷಗಳಿಂದಲೇ ಮೂರು ಬೆಳೆ ಬೆಳೀತಾ ಇದ್ದಾರೆ. ಈ ಥರ ಬೆಳೆಯೋದ್ರಿಂದ ಭೂಮಿಯ ಒಂದು ಫಲವತ್ತತೆ ಹಾಳಾಗೋದ್ರ ಜೊತೆಗೆ ಭೂಮಿಯಲ್ಲಿ ಏನು ಹುಳ ಮತ್ತು ರೋಗದ ಒಂದು ಕಾಟನೂ ಹೆಚ್ಚಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸರಿಯಾದ ರೀತಿ ಬೆಳೆ ಪರಿವರ್ತನೆ ಮಾಡಿ ಬೆಳೆದಾಗ ಇವುಗಳನ್ನು ತಡೆಗಟ್ಟಿ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಹಸಿರೆಲೆ ಗೊಬ್ಬರಗಳನ್ನು ತಂದು ಅದನ್ನು ನಮ್ಮ ಭೂಮಿಗೆ ಸೇರಿಸಿ ಅದನ್ನು ಫಲವತ್ತತೆ ಮಾಡಲಿಕ್ಕೆ ಅದು ಒಂದು ಅನುಕೂಲ ಆಗುತ್ತೆ. ಏನು ಇತ್ತೀಚಿನ ದಿನಗಳಲ್ಲಿ ಏನು ಜೋಳ ಆಗಿರ್ಬೋದು, ಸವದೆ ಆಗಿರ್ಬೋದು, ಇವನ್ನೆಲ್ಲವನ್ನು ಕಬ್ಬುಗಳನ್ನೆಲ್ಲ ಕಟ್ ಮಾಡಿದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ಸುಡೋದ್ರಿಂದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಒಂದೇ, ಅದ್ರ ಜೊತೆಗೆ ಎಲ್ಲ ಪೋಷಕಾಂಶಗಳು ಹಾಳಾಗೋಗ್ತವೆ. ಆ ಒಂದು ಸವದೆಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿ ಅದನ್ನು ಇನ್ಬಿಟ್ವೀನ್ ಅದರಲ್ಲೇ ಹಾಕಿ ನೀರು ಬಿಟ್ಟು ಸರಿಯಾದ ರೀತಿಯಲ್ಲಿ ಕಳಿಸಿ ಮಾಡೋದ್ರಿಂದ ಅದು ಮಲ್ಚು ಆದಂಗಾಗುತ್ತೆ. ಅದರ ಜೊತೆಗೆ ನಮ್ಮ ಭೂಮಿಯ ಒಂದು ಮೇಲ್ಪದರ ಕಾಪಾಡಿ ಮಣ್ಣಿನ ಕೊಚ್ಚನೆಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಪೋಷಕಾಂಶಗಳು ಸ್ಥಳೀಯವಾಗಿ ಸಿಗ್ತವೆ. ಹಾಗಾಗಿ ರೈತರು ಇದರ ಬಗ್ಗೆ ಆಸಕ್ತಿ ವಹಿಸಿ ಸ್ಥಳೀಯವಾಗಿ ಸಿಗತಕ್ಕಂಥ ಬೇರೆ ಬೇರೆ ಪದಾರ್ಥಗಳನ್ನು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಭೂಮಿಯ ಒಂದು ಗುಣಧರ್ಮವನ್ನು ಒಳ್ಳೇದು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಹಸಿರೆಲೆ ಗೊಬ್ಬರದ ಬಗ್ಗೆ ತಾವು ಹೇಳಿದ್ರಿ, ಈ ಹಸಿರೆಲೆ ಗೊಬ್ಬರ ಅನ್ನುವಂಥದ್ದು ಏನಿದೆಯೋ ಈ ಹಸಿರೆಲೆ ಗೊಬ್ಬರದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಪೋಷಕಾಂಶಗಳು ದೊರಕುತ್ತೆ, ಮತ್ತೆ ಹಸಿರೆಲೆ ಗೊಬ್ಬರವನ್ನು ಎರಡು ಥರ ಮಾಡ್ಬೋದು. ಹಿಂದೆಲ್ಲ ನಾವು ಬೇರೆ ಕಡೆಯಿಂದ ಹಸಿರೆಲೆಗಳನ್ನು ತಂದು ನಮ್ಮ ಗದ್ದೆ ಮತ್ತು ಹೊಲಗಳಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೊ, ಈಗ ಹೊಲದಲ್ಲೇ ನಾವು ಬಿತ್ತನೆಯನ್ನು ಮಾಡಿಕೊಂಡು ಬೆಳೆದು ಅದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಮೊದಲೇ ತಿಳಿಸಿದ ಹಾಗೆ ಏನು ಏಕದಳ ದ್ವಿದಳ ಎರಡು ಥರದ ನಮಗೆ ಬೆಳೆಗಳು ನೋಡ್ತಾ ಇದ್ದೇವೆ. ಏಕದಳದಲ್ಲಿ ಏನಾಗುತ್ತೆ, ಸಾರಜನಕ ಮತ್ತು ಇಂಗಾಲದ ಒಂದು ಪ್ರಮಾಣ ಅದು ವೈಡ್ ಆಗಿರುತ್ತೆ, ಅಂದರೆ ಸಾರಜನಕ ಕಡಿಮೆ ಇರುತ್ತೆ, ಇಂಗಾಲ ಹೆಚ್ಚಿಗೆ ಇರುತ್ತೆ. ಅದೇ ದ್ವಿದಳ ಧಾನ್ಯದಲ್ಲಿ ಅದರ ರೇಷೋ ನ್ಯಾರೋ ಆಗಿರೋದ್ರಿಂದ ನಾವು ದ್ವಿದಳ ಧಾನ್ಯದಲ್ಲಿ ಪೋಷಕಾಂಶಗಳು ಸಾರಜನಕ ಅದರ ಜೊತೆಗೆ ಇವೇನು ಬೇರೆ ಪೋಷಕಾಂಶಗಳು ಅಧಿಕವಾಗಿ ಸಿಗ್ತವೆ. ನಾವು ಯಾವುದೇ ಒಂದು ಸಾವಯವ ಅಂಶದಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳಿದಾಗ ನಾವು ಅದರ ರೇಷೋ ಎಷ್ಟಿರುತ್ತೆ ಅಂದಾಗ 100% ಇಂಗಾಲ ಇತ್ತು ಅಂದರೆ 10% ಸಾರಜನಕ, 1% ಫಾಸ್ಫರಸ್, 1% ಸಲ್ಫರ್ ಗಂಧಕ, 100:10:1:1 ಈ ರೇಷೋದಲ್ಲಿ ಪ್ರಮಾಣದಲ್ಲಿ ಇದು ಇರುತ್ತೆ ಅಂತ ಹೇಳ್ತೇವೆ ಆರ್ಗ್ಯಾನಿಕ್ ಮ್ಯಾನ್ಯೂರಲ್ಲಿ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಸೇರಿಸ್ಬೇಕಾಗತ್ತೆ. ಈ ಒಂದು CN ರೇಷೋ ಏನಾದರೂ ವೈಡ್ ಇದ್ದಾಗ, ಏನು ಸೀರಿಯಲ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಇದು ಕ್ವೈರ್ ಪಿತ್ತು ಏನು ಒಂದು ತೆಂಗಿನ ಒಂದು ನಾರು ಇರ್ಬೋದು, ಇದು ಬೇಗ ಕಳವಳೆ ಆಗಲ್ಲ, ಅದರ ಲಿಗ್ನಿನ್ ಅಂಶ ಹೆಚ್ಚಿಗೆ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಕಳಿಸಿ ಅದನ್ನು ನಮ್ಮ ಭೂಮಿಗೆ ಕೊಡಬೇಕು ಅಂದಾಗ ಅದಕ್ಕೆ ಒಂದು ಎನ್ರಿಚ್ಮೆಂಟ್ ಬೇರೆ ಥರದ ಒಂದು ಗೊಬ್ಬರ ಹಾಕಿ ಅದನ್ನು ಒಂದು ನ್ಯಾರೋ CN ರೇಷೋ ಮಾಡಬೇಕಾಗತ್ತೆ. ಯಾಕಂದರೆ ಸಾರ್ವಜನಿಕವಾಗಿ ಅದು ಕಳಿಲಿಕ್ಕೆ ಅದು ಕಡಿಮೆ ಇರುತ್ತೆ. ಹಾಗಾಗಿ ನಾವು ಎಕ್ಸ್ಟರ್ನಲ್ ಇದರಿಂದ ನಾವು ಸಾರ್ವಜನಿಕವನ್ನು ಕೊಡಬೇಕಾಗತ್ತೆ. ಕೊಟ್ಟಾಗ ಮಾತ್ರ ಅದು ಬೇಗ ಕಡುವಳಿಕೆ ಆಗುತ್ತೆ. ಅದರ ಜೊತೆಗೆ ಈ ಲೆಗ್ಯೂಮ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ 25-30 ಅಷ್ಟು ಸಾರ್ವಜನಿಕ ನೈಟ್ರೋಜನ್, ಅಂದರೆ ಕಾರ್ಬನ್ 25-30, ನೈಟ್ರೋಜನ್ 1%, ಅದನ್ನು ನ್ಯಾರೋ ಆಗಿರೋದ್ರಿಂದ ಅದು ಬೇಗ ಕಳೆತು ನಮ್ಮ ಇದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ನೈಸರ್ಗಿಕವಾಗಿ ನೋಡ್ತಾ ಇದ್ದೇವೆ, ಲ್ಯಾಂಟಿನಾ ಕ್ಯಾಮ್ರಾ ಇರ್ಬೋದು, ಗ್ಲೆರಿಸಿಡಿಯಾ ಇರ್ಬೋದು, ಪಂಗೇಮಿ ಇರ್ಬೋದು, ನೀಮ್ ಇರ್ಬೋದು, ಇವೆಲ್ಲವೂ ಅಧಿಕ ಲೆಗ್ಯುಮಿನಸ್ ಪ್ಲಾಂಟ್ ಇರೋದ್ರಿಂದ ಅದರಲ್ಲಿ 3-4% ನೈಟ್ರೋಜನ್ ಇರುತ್ತೆ, 3% ಸಾರಜನಕ ಮತ್ತು ಪೊಟಾಷಿಯಂ ಅಂಶ ಸರಿ ಪ್ರಮಾಣದಲ್ಲಿ ಈಕ್ವಲ್ ಆಗಿರುತ್ತೆ. ಅದೇ ಥರ ರಂಜಕ ಮತ್ತು ಏನು ಗಂಧಕ ಇವು 0.2 to 0.25% ಈ ಥರ ಇರೋದ್ರಿಂದ ಸ್ಥಳೀಯವಾಗಿ ನಮಗೆ ಹೇರಳವಾದ ಪೋಷಕಾಂಶಗಳು ನಮ್ಮ ಒಂದು ಸುತ್ತಮುತ್ತಲನೇ ಇರೋದ್ರಿಂದ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡಬೇಕಾಗುತ್ತೆ. ಒಂದನೇದು ಅದರ ಜೊತೆಗೆ ಪ್ರಾಣಿ ತ್ಯಾಜ್ಯ ಅಂತೇಳಿ ನಾವೇನು ಕರಿತಾ ಇದ್ದೀವಿ, ಅದರಲ್ಲಿ ಪೋಲ್ಟ್ರಿ ಇರ್ಬೋದು, ಫಿಗ್ರಿ ಇರ್ಬೋದು, ಫಿಶ್ ಇರ್ಬೋದು, ಅಥವಾ ಏನು ನಾವು ಸ್ಲಾಟರ್ ಹೌಸಲ್ಲಿ ಬ್ಲಡ್ ಮೀಲು, ಕಾರ್ನ್ ಮೀಲು ಈ ಥರ ಅವುಗಳಲ್ಲಿ ಅತಿ ಯಥೇಚ್ಛವಾಗಿ ಸಾರಜನಕ ಅಂಶ 6-7% ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಾರಜನಕವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಅದೇ ಥರ ನಾವು ಮೊದಲೇ ಹೇಳಿದ ಹಾಗೆ ಸಸ್ಯಗಳಿಂದ ಏನಾಗುತ್ತೆ, ನಾವು ವಾತಾವರಣದಲ್ಲಿರ್ತಕ್ಕಂಥ 78% ಏನು ಸಾರಜನಕ ಇದೆ ಅದನ್ನು ಲೆಗ್ಯುಮಿನಸ್ ದ್ವಿದಳ ಧಾನ್ಯಗಳ ಮುಖಾಂತರ ಸ್ಥಿರೀಕರಿಸಿ ಅದನ್ನು ಬೇರುಗಳಿಗೆ ಕೊಡುವಂಥ ಕೆಲಸವನ್ನು ನಾವೇನು ಸಿಂಬಯೋಟಿಕ್ ಮತ್ತು ನಾನ್ ಸಿಂಬಯೋಟಿಕ್ ಅಂತೇಳಿ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಿದ್ದಾವೆ, ಅದರಲ್ಲಿ ರೈಸೋಬಿಯಮ್ ಅಂತೇಳಿ ಅದು ದ್ವಿದಳ ಧಾನ್ಯದಲ್ಲಿ ಅಧಿಕವಾಗಿ ಕೆಲಸ ಮಾಡುತ್ತೆ. ಅದೇ ಥರ ಅಜೋಟೋಬ್ಯಾಕ್ಟರ್ ಆ್ಯಂಡ್ ಅಜೋಸ್ಪರಿಲಿಯಮ್ ಅಂತೇಳಿ ಅದು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಏಕದಳ ಧಾನ್ಯದಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಅದು ಒಂದು ನಮ್ಮ ಒಂದು ವಾತಾವರಣದಲ್ಲಿರ್ತಕ್ಕಂಥ ಏನು ಡೈವಲೆಂಟ್ ಫಾರ್ಮ್ ಅಂತ ಏನು ಸಾರಜನಕ ಇದೆ, ಏನು ಸಸ್ಯಗಳು ಇರ್ಕಂಥ ನೈಟ್ರೇಟ್ ಮತ್ತು ಅಮೋನಿಕಲ್ ಫಾರ್ಮಲ್ಲಿ ಸ್ಥಿರೀಕರಿಸುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಇವೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡಾಗ ಇವುಗಳನ್ನು ಸರಿಯಾಗಿ ನಾವು ಉಪಯೋಗ ಮಾಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕೆರೆ ಹೂಳು ಅಂತೇಳಿ ಭಾಳ ಪಾಪ್ಯುಲರ್ ಇದೆ. ಕೆರೆ ಹೂಳು ಅದನ್ನೇನು ಏನಾಗುತ್ತೆ, ಇಳಿಜಾರು ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಮಣ್ಣು ಹಾಳಾಗಲಿಕ್ಕೆ ಮೇನ್ ಕಾರಣ ಅಂತಂದರೆ ಮಣ್ಣಿನ ಒಂದು ಕೊಚ್ಚನೆ ಆಗಂಥದ್ದು. ನಮ್ಮ ಮಣ್ಣು ಹಾಳಾಗೋಕ್ಕೆ ಕಾರಣನೇ ಮೇಜರ್ ಇದು. ಅದರ ಬಗ್ಗೆ ರೈತರು ಮಾಹಿತಿ ಅದರ ಬಗ್ಗೆ ಕಡಿಮೆ, ಅದರ ಆಸಕ್ತಿಯನ್ನು ಕಡಿಮೆ ಅಂತ ಹೇಳ್ಬೋದು. ಏನು ನಮ್ಮ ಭೂಮಿ ಹಾಳಾಗಲಿಕ್ಕೆ ಎಲ್ಲರೂ ರಸಗೊಬ್ಬರ ಔಷಧಿ ಅಂತ ಹೇಳ್ತಾರೆ, ಆದರೆ ಮಣ್ಣಿನ ಒಂದು ಭೂಮಿ ಫಲವತ್ತತೆ ಹಾಳಾಗಲಿಕ್ಕೆ ಮಣ್ಣಿನ ಮೇಲ್ಪದರು ಹಾಳಾಗೋದೇ ಕಾರಣ. ಒಂದು ಇಂಚು ಮಣ್ಣು ಆಗಬೇಕಂದ್ರೆ ಸಾವಿರಾರು ವರ್ಷಗಳು ಬೇಕು. ಆದರೆ ಮೇಲ್ಗಡೆರ್ತಕ್ಕಂಥ ಸಾವಯವ ಅಂಶ ಇರ್ಬೋದು, ಹಾಕಿರ್ತಕ್ಕಂಥ ಪೋಷಕಾಂಶಗಳು ಇರ್ಬೋದು, ಇವು ಮಳೆ ಬಂದಾಗ ಮತ್ತು ಹೆಚ್ಚಿನ ಒಂದು ಇರಿಗೇಷನ್ ಏನು ನೀರಾವರಿ ಕೊಟ್ಟಾಗ ಮಣ್ಣಿನ ಒಂದು ಮೇಲ್ಪದರ ಮಣ್ಣು ಕೊಚ್ಕೊಂಡು ಹೋಗಿ ಈ ಒಂದು ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಶೇಖರಣೆ ಆಗುತ್ತೆ. ಈ ಒಂದು ಶೇಖರಣೆ ಆಗಿರ್ತಕ್ಕಂಥದ್ದು ಜೇಡಿ ಅಂಶದಿಂದ ಕೂಡಿರೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ರೈತರು ಕೆರೆ ಹೂಳನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಏನು ಇತ್ತೀಚಿನ ದಿನಗಳಲ್ಲಿ ಕೆರೆ ಹೂಳನ್ನು ಫ್ರೀಯಾಗಿ ಎತ್ಕೊಡ್ತಾರೆ ಅಂತೇಳಿ ರೈತರು ಟನ್ ಗಂಟಲೆ ಒಂದೊಂದು ಗಿಡಕ್ಕೆ ಹಾಕ್ತಾ ಇದ್ದಾರೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಜೇಡಿ ಅಂಶ ಹೆಚ್ಚಾಗಿ ಆ ಬೇರುಗಳ ಒಂದು ಉಸಿರಾಡಕ್ಕೆ ನಿಂತು ಹೋಗ್ಬಿಡುತ್ತೆ. ಈ ರೀತಿ ಆಗೋದ್ರಿಂದ ಭೂಮಿ ಬೇರುಗಳು ಉಸಿರಾಡೋದು ನಿಲ್ಲಿಸೋದ್ರಿಂದ ಪೋಷಕಾಂಶಗಳು ಹಿಡಿದುಕೊಡುವಂಥ ಶಕ್ತಿ ಆಗಿರ್ಬೋದು, ನೀರು ಹಿಡಿದುಕೊಡ್ಕೊಳ್ಳುವಂಥ ಶಕ್ತಿ ಕಡಿಮೆಯಾಗಿ ಆ ಬೇರುಗಳಲ್ಲಿ ಗಾಳಿ ಆಡೋಕ್ಕೆ ಆಕ್ಸಿಜನ್ ಕೊರತೆ ಆಗೋದ್ರಿಂದ ಬರಬರ್ತಾ ಗಿಡಗಳು ಸೊರಗಿ ಕಾಯಿ ಬದರೋದು, ಬೇರೆ ಬೇರೆ ರೋಗಕ್ಕೆ ತುತ್ತಾಗಂಥದ್ದು ಈ ಥರ ಆಗುತ್ತೆ. ಹಾಗಾಗಿ ಅದನ್ನು ನೆನಪಿಟ್ಟುಕೊಂಡು ಮಣ್ಣಿನಲ್ಲಿ ಯಾವ ಥರದ ಕೆರೆಗೋಡು ಇದೆ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ನಂತರ ಅದನ್ನು ಏನು ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ ಅದೇ ಥರ ಕೊಡಬೇಕು ಹೊರತು ಅದನ್ನು ನಾವು ಮೇಲ್ಪದರು 4-4 feet ಒಂದು ಅಡಿಯಷ್ಟು ನಾವು ಅದನ್ನು ಕೊಟ್ಟಾಗ ನಮ್ಮ ಭೂಮಿ ಹಾಳಕ್ಕೆ ಕಾರಣ ಆಗುತ್ತೆ. ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ನಂತರ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ತಿಳ್ಕೊಂಡು ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದ ಥರ ಇದನ್ನು ಕೊಡಬೇಕು ಅಂತೇಳಿ ರೈತರನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ, ಅದರ ಜೊತೆಗೆ ಅಡಿಕೆಯು ಕೂಡ ಮತ್ತೊಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಆಗಿದೆ. ಹೆಚ್ಚು ಪ್ರಮಾಣದಲ್ಲಿ ಇದರ ಸಾಗುವಳಿಯನ್ನು ಕೂಡ ಮಾಡಲಾಗ್ತಾ ಇದೆ. ತೆಂಗು ಮತ್ತು ಅಡಿಕೆಯಲ್ಲಿ ಯಥೇಚ್ಛವಾಗಿ ಅದರ ಗರಿಗಳು ಮತ್ತು ಕುರಂಬಾಳೆ ಈ ಥರದ್ದೆಲ್ಲ ಹೆಚ್ಚೆಚ್ಚು ಸಿಗುತ್ತೆ. ಅದು ಕೂಡ ಕೃಷಿಯ ತ್ಯಾಜ್ಯಗಳಲ್ಲಿ ಒಂದಾಗಿದ್ದು ಅದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬಹುದು, ನಮ್ಮ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡುವ ನಿಟ್ಟಿನಲ್ಲಿ ರೈತರು ಕಾಯಿ ತೆಗೆದ ನಂತರ ಅಡಿಕೆ ಸಿಪ್ಪೆ ತೆಗೆದ ನಂತರ ಇದರಲ್ಲಿ ಏನಾಗಿದೆ, ಅದರಲ್ಲಿ ಸಿಪ್ಪೆಯಲ್ಲಿ ಇವೇನು ಅಂತೇಳಿ ನಾವು ಬರ್ನ್ ಮಾಡ್ತಾ ಇದ್ದೀವಿ. ಆದರೆ ರೈತರು ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಅದರಲ್ಲಿ ಲಿಗ್ನಿನ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಅದು ಕಳುವಿಕೆ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ. ತಡವಾಗಿ ಆಗೋದ್ರಿಂದ ರೈತರು ಅದ್ರ ಬಗ್ಗೆ ಬೇಗ ಇದು ಕಳೆಯಲ್ಲ, ಗೊಬ್ಬರ ಆಗಲ್ಲ, ಇದರಿಂದ ಉಪಯೋಗ ಇಲ್ಲ ಅಂತೇಳಿ ಎಲ್ಲರೂ ಬೆಂಕಿ ಇಟ್ಟು ಅದನ್ನು ಸುಡೋದ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಹೇರಳವಾದಂಥ ಅಲ್ಕಲಾಯ್ಡ್ಸ್ ಇದೆ, ಪೋಷಕಾಂಶಗಳಿದೆ. ಅಂತರ ವೈಜ್ಞಾನಿಕವಾಗಿ ಅಲ್ಲಿ ಏನು ಬೆಳೆಗಳಿಗೆ ಬೇಕಾದಂಥ ಹೇರಳವಾದ ಒಂದು ಪೋಷಕಾಂಶ ಇರೋದ್ರಿಂದ ಅದನ್ನು ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ಬೇಗ ಕಳುವಿಕೆ ಮಾಡುವಂಥ ಗುಣಧರ್ಮ ಇದಾವೆ. ಈಗ ನಾವೇನು ಟ್ರೈಕೋಡರ್ಮ ಅಂತ ಹೇಳ್ತೇವೆ, ಅದೇ ಥರ ಈಗೇನು ಅಣಬೆ ಉಪಯೋಗ ಮಾಡ್ತಕ್ಕಂಥ ಒಂದು ಅಣುಜೀವಿ ಗೊಬ್ಬರ ಇರ್ಬೋದು, ಫ್ಲೋರಟಸ್ ಅಂತ ಇರ್ಬೋದು. ಈ ಫಂಗಸನ್ನು ಒಂದು ಸಗಣಿಯಲ್ಲಿ ರಾಡಿ ಮೇಲೆ ಮಿಕ್ಸ್ ಮಾಡಿ ಆ ಒಂದು ಮೊಟ್ಟೆ ಇರ್ಬೋದು, ಎಲೆ ಇರ್ಬೋದು, ಈ ಥರ ತೆಂಗಿನ ಒಂದು ಸಿಪ್ಪೆ ಇರ್ಬೋದು, ಇವನ್ನೆಲ್ಲನೂ ಶೇಖರಣೆ ಮಾಡಿ ಇದನ್ನು ಸಿಂಪರಣೆ ಮಾಡಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ 2 ತಿಂಗಳು ಬಿಟ್ಟಾಗ ಅದು ಒಳ್ಳೆಯ ಥರದ ಒಂದು ಮ್ಯಾನ್ಯೂರ್ ಆಗಿ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಇರಿಗೇಷನ್ ಕೊಟ್ಟು ಅದನ್ನು ನಾವು 5,000-6,000 ರೂಪಾಯಿ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಹುಡ್ಕೊಂಡು ಹೋಗೋದನ್ನು ಇದನ್ನೇ ಸರಿಯಾದ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡಿಕೊಂಡು ನಾವು ಉಪಯೋಗ ಮಾಡಿದಾಗ ಮಾತ್ರ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ. ರೈತರು ಮೊಟ್ಟೆಗಿಷ್ಟು ಚಿಪ್ಪಿಗಿಷ್ಟು ಇದನ್ನು ಅಂತ ಹೇಳಿ ರೈತರೆಲ್ಲರಿಗೂ ಮಾರ್ಕೊಂಡು ಹೋಗ್ಬಿಡ್ತಾರೆ. ಮಾರ್ಕೊಳ್ಳೋದ್ರಿಂದ ನಾವು ಹೇರಳವಾದ ಒಂದು ಪೋಷಕಾಂಶಗಳನ್ನು ನಮ್ಮ ಭೂಮಿಯಿಂದ ನಾವು ಕಳ್ಕೊತಾ ಇದ್ದೀವಿ. ಅದನ್ನು ಸದುಪಯೋಗ ಮಾಡಿದಾಗ ಮಾತ್ರ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ. ಅದೇನು ಗಾದೆ ಥರ ನಮ್ಮ ಇದ್ದದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದೆ ನಾವು ಬರೀ ರಸಗೊಬ್ಬರಕ್ಕೆ ಮಾರಿ ಹೋಗ್ತಾ ಇದ್ದೀವಿ. ನಮ್ಮಲ್ಲೇ ಸಾಕಷ್ಟವಾದ ನೈಸರ್ಗಿಕವಾದ ಸಂಪತ್ತಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ. ಯಾಕಂದರೆ ಮಣ್ಣಿನ ಆರೋಗ್ಯ ಅದು ಡೈರೆಕ್ಟಾಗಿ ನಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ. ಹೇಗೆ ಅಂತಂದರೆ ಮಣ್ಣಿನಲ್ಲಿ ಏನಾದರೂ ಲವಣಾಂಶಗಳು ಆದಂಥ ಕಬ್ಬಿಣ ಸುಣ್ಣ ಇವು ಅಂಶ ಕಡಿಮೆ ಇದ್ದಾಗ ಸಮತೋಲನ ಪ್ರಮಾಣದಲ್ಲಿ ಇಲ್ಲದೇ ಇದ್ದಾಗ ಅದೇ ಥರದಲ್ಲಿ ಬೆಳೆದಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ತಿಂದು ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರೈತನು ಅಷ್ಟೇ ಬೇರೆ ಬೇರೆ ಒಂದು ರೋಗಕ್ಕೆ ತುತ್ತಾಗಿ ಸ್ಟ್ರೋಕ್ ಇರ್ಬೋದು ಬೇರೆ ಬೇರೆ ಒಂದು ಇದರಲ್ಲಿ ಬಳಲ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಹೇಗೆ ಭೂಮಿ ಇರುತ್ತೆ ಅದರಂತೆ ಬೆಳೆ ಇರುತ್ತೆ. ಹಾಗಾಗಿ ನಾವು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಮಣ್ಣಿನ ಕೊಚ್ಚಿನೆಯನ್ನು ಹಾಳಾಗದಂತೆ ಸರಿಯಾಗಿ ತಡೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣಿನ ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಅದನ್ನು ಭೂಮಿಗೆ ಸೇರಿಸಿ ಈ ಸಾವಯವ ಅಂಶ ಅನ್ನೋದು ಬಹಳ ಇಂಪಾರ್ಟೆಂಟು. ಇದನ್ನು ಗಿಡ ಮರಗಳು ಮತ್ತು ಪ್ರಾಣಿ ತ್ಯಾಜ್ಯದಿಂದ ಮತ್ತು ಏನು ಕಾರ್ಖಾನೆಗಳಿಂದ ಸಿಗತಕ್ಕಂಥ ಹೇರಳವಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಭೂಮಿ ಆರೋಗ್ಯ ಚೆನ್ನಾಗಾಗುತ್ತೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ನಮ್ಮ ಮಣ್ಣು ಅಥವಾ ನಮ್ಮ ಭೂಮಿ ಏನಿದೆಯೋ ಇಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಪ್ರಕಾರದ ಮಣ್ಣುಗಳನ್ನು ಹೇರ್ಕೊಳ್ತಕ್ಕಂಥ ಒಂದು ಸಾಧ್ಯತೆಯು ಕೂಡ ಇದೆ. ನಾವು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ, ತಾವಾಗಲೇ ಹೇಳಿದಾಗೆ ಹೇಗೆ ಕೆರೆ ಗೋಡನ್ನು ಹೇರ್ಕೊಳ್ತಾರೋ ಹಾಗೆ ಕೆಂಪು ಮಣ್ಣನ್ನು ಹೇರ್ಕೊಳ್ತಕ್ಕಂಥದ್ದು, ಮರಳು ಮಣ್ಣನ್ನು ಹೇರ್ಕೊಳ್ತಕ್ಕಂಥದ್ದು ಈ ಥರದ ಕೆಲಸವು ಕೂಡ ನಡೆಯುತ್ತೆ. ಇದು ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ಕಾರಣವಾಗುತ್ತೆ. ಹೀಗೆ ಒಂದು ತಾಕಿನಿಂದ ಮತ್ತೊಂದು ತಾಕಿಗೆ ಮಣ್ಣನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ? ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಹೇಳಬೇಕು ಅಂದರೆ ಮಣ್ಣಿನ ಭೌತಿಕ ಗುಣಧರ್ಮ ಅಂತೇಳಿ ನಾನು ಭಾಳ ಹೇಳಿದೆ. ಆದರೆ ಮಣ್ಣಿನ ಭೌತಿಕ ಗುಣಧರ್ಮದಲ್ಲಿ ನಾವೇನು ಜೇಡಿ ಅಂಶ ಇರ್ಬೋದು, ಅದರಲ್ಲಿ ಮರಳಿನ ಅಂಶ ಇರ್ಬೋದು, ಈ ಮತ್ತು ಸಿಲ್ಟ್ ಅನ್ನೋದು ಇವು ಭಾಳ ಅತಿ ಮುಖ್ಯ. ಈಗ ಜೇಡಿ ಅಂಶನೇ ಹೆಚ್ಚಿಗೆ ಆಗಿದ್ದಾಗ ಏನಾಗುತ್ತೆ, ನಮಗೆ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗಲ್ಲ, ಗಾಳಿ ಆಡೋಕ್ಕೆ ಭಾಳ ತೊಂದರೆ ಆಗುತ್ತೆ, ಅದು ಬೇರು ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಅನಾನುಕೂಲ, ಹಾಗೆ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಆಗೋದಲ್ಲ. ಈ ನಿಟ್ಟಿನಲ್ಲಿ ನಾವು ಲೋಮಿ ಸಾಯಿಲ್ ಅಂತ ಹೇಳ್ತೇವೆ. ಅಂದಾಗ ಜೇಡಿ ಮತ್ತು ಈ ಒಂದು ಉಸುಕಿನ ಅಂಶ ಮತ್ತು ಇವೆಲ್ಲ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಭೂಮಿ ಒಂದು ಗಾಳಿ ಆಡುವಿಕೆ ಮತ್ತು ಒಂದು ಟೆಂಪರೇಚರ್ ಏನು ಉಷ್ಣಾಂಶ ಗಾಳಿ ಆಡುವಿಕೆ ಒಂದು ಡೆನ್ಸಿಟಿ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವಿಕೆ ಗಾಳಿ ಆಡುವಿಕೆ ಇವೆಲ್ಲ ಸರಿಯಾಗಬೇಕಂದ್ರೆ ಭೌತಿಕ ಗುಣಧರ್ಮ ಒಳ್ಳೇದಾಗಬೇಕು. ಹಾಗಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಕಪ್ಪು ಮಣ್ಣಿಗೆ ಕೆಂಪಣ್ಣು ಅಂತೇಳಿ ತೊಗೊಂಬಂದು ಹೊಡೆಯೋದು ಅಥವಾ ಬೇರೆ ಕೆರೆ ಹೋಳನ್ನು ತೊಗೊಂಬಂದು ಹಾಕ್ತಾ ಇರೋದು, ಇದನ್ನು ಯಥೇಚ್ಛವಾಗಿ ಸುಮ್ಮನೆ ಅವರು ಹಾಕ್ತಾ ಇದ್ದಾರೆ ನಾವು ಹಾಕ್ತಾ ಇದ್ದೇವೆ ಅಂತ ಹಾಕೋದ್ರಿಂದ ಏನಾಗುತ್ತೆ, ಜೇಡಿ ಅಂಶ ಹೆಚ್ಚಿಗಿರ್ತಕ್ಕಂಥ ಅದೇ ಮಣ್ಣನ್ನು ಮತ್ತು ಜೇಡಿ ಅಂಶದಲ್ಲಿ ಹಾಕೋದ್ರಿಂದ ಮಣ್ಣು ಇನ್ನೂ ಉಸಿರುಗಟ್ಟದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾವು ಎಲ್ಲಿ ಉಸುಕು ಮಣ್ಣು ಇರುತ್ತೆ ಅಲ್ಲೇ ಫಲವತ್ತತೆ ಕಡಿಮೆ. ಅದಕ್ಕೆ ನಾವೇನಂತ ಹೇಳ್ತೇವೆ ಅಂದರೆ ಅಲ್ಲಿ ನೀರು ಮತ್ತು ಪೋಷಕಾಂಶಗಳು ಹಿಡಿದುಕೊಂಡಂಥ ಗುಣ ಕಡಿಮೆ ಇರುತ್ತೆ. ಅಂತಲ್ಲಿ ನಾವು ಜೇಡಿ ಅಂಶ ಇರತಕ್ಕಂಥ ಕಪ್ಪು ಮಣ್ಣಾಗಲಿ ಅಥವಾ ಇದ್ರ ಮಣ್ಣನ್ನಾಗಲಿ ಅದನ್ನು ಕೊಟ್ಟಾಗ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ನೋಡ್ಕೊಳ್ಬೋದು. ಅದೇ ರೀತಿ ನಮ್ಮಲ್ಲಿ ಸಿಲ್ಟ್ ಹೆಚ್ಚಿಗೆ ಇದ್ದಲ್ಲಿ ಮತ್ತೆ ತೊಗೊಂಬಂದು ಈ ಥರ ನಾವು ಬರೀ ಇದನ್ನು ಉಸುಕನ್ನು ಹಾಕಿದಾಗ ಭೂಮಿ ಅದು ಬಸ್ತು ನೀರಲ್ಲಿರ್ತಕ್ಕಂಥ ಪೋಷಕಾಂಶ ಮತ್ತು ಇವೆಲ್ಲವೂ ನೀರಲ್ಲಿ ಬಸ್ತು ಹೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಇರೋದ್ರಿಂದ ನಾವು ರಾಸಾಯನಿಕ ಗುಣಧರ್ಮನ ನೋಡಬೇಕಾಗತ್ತೆ. ಅದರಲ್ಲಿ ರಸಸಾರ ಎಷ್ಟಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಗಬೇಕಾಯ್ತು ಅಂದರೆ 6.5-7 ನಮ್ಮ ಒಂದು ರಸಸಾರ ಇರಬೇಕಾಗತ್ತೆ. ಅದು ಹುಳಿ ಅಂಶ ಇದೆಯೋ ಅಥವಾ ಉಪ್ಪಿನ ಅಂಶ ಹೆಚ್ಚಿಗೆ ಹಾಕಿದೆಯೋ ಅದನ್ನು ನೋಡ್ಕೊಂಡು ಆ ಒಂದು ಆಧಾರದ ಮೇಲೆ ನಾವು ಭೂಮಿಗೆ ಮಣ್ಣು ಅಥವಾ ಕೆರೆ ಹುಳು ಹೊಡೆಸ್ಬೇಕಾಗತ್ತೆ. ಅದನ್ನು ಏನಾದರೂ ನೋಡಾರ್ದೆ ಸುಮ್ಮನೆ ತಂದು ಡಂಪ್ ಮಾಡಿದಾಗ ನಮಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಾವು ರೈತರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಹತ್ತಿರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು, ಇಲ್ಲಿ ಸಂಪರ್ಕ ಮಾಡಿ ವೈಜ್ಞಾನಿಕವಾದ ಮಾಹಿತಿ ತಿಳಿದುಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ, ಅದರ ಆರೋಗ್ಯನೂ ಸುಧಾರಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಣ್ಣಿನ ಫಲವತ್ತತೆಯ ವೃದ್ಧಿಯಲ್ಲಿ ಈ ಕಾರ್ಖಾನೆಯ ತ್ಯಾಜ್ಯವು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳಿದ್ರಿ. ಕಾರ್ಖಾನೆಯ ತ್ಯಾಜ್ಯಗಳನ್ನು ನಾವು ಬಳಕೆ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಈಗ ಅದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ, ಈಗ ಶುಗರ್ ಕೇನಲ್ಲಿ ಬೇರೆ ಬೇರೆ ಥರದ ಒಂದು ಇದು ಬರುತ್ತೆ, ಆ ಇದರಲ್ಲಿ ಹೇರಳವಾದ ಒಂದು ಪೋಷಕಾಂಶ ಇದೆ. ಕಬ್ಬಿನ ಒಂದು ರಸ ತೆಗೆದ ನಂತರ ಅಲ್ಲೇ ಅದರಲ್ಲಿರ್ತಕ್ಕಂಥ ಇದು ಇರ್ಬೋದು, ಭತ್ತದ ಒಂದು ಹೊಟ್ಟು ಇರ್ಬೋದು, ಅಥವಾ ನಮ್ಮ ಅಗ್ರೋ ಇಂಡಸ್ಟ್ರಿಯಲ್ಲಿ ವೇಸ್ಟ್ ಇರ್ಬೋದು, ಕಾಫಿ ಪಲ್ಪ್ ಇರ್ಬೋದು, ಅರೆಕ ಹಸ್ಕ್ ಇರ್ಬೋದು, ಈ ಥರ ಬೇರೆ ಬೇರೆ ಥರದ ನಾವು ಏನು ಎಕನಾಮಿಕ್ ಪಾರ್ಟ್ ತೆಗೆದ ನಂತರ ಅದರಲ್ಲಿ ಇರ್ತಕ್ಕಂಥ ಏನು ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಹೇರಳವಾದ ಒಂದು ಪೋಷಕಾಂಶಗಳು ಇದೆ. ಅದನ್ನು ನಾವು ಏನು ಮಾಡಬೇಕು, ವೈಜ್ಞಾನಿಕವಾಗಿ ಸ್ಥಿರೀಕರಿಸಿ ಅದನ್ನು ಕಳಿಸಿ ಮತ್ತೆ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಒಂದು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಒಂದು ಗುಣಧರ್ಮ ಉತ್ತಮ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಸರಿಯಾಗಿ ನಾವು ಇದು ಮಾಡಬೇಕಾಗತ್ತೆ. ಕೆಲವೊಬ್ಬರು ಯಥೇಚ್ಛವಾಗಿ ನಮ್ಮಲ್ಲಿ ಪಟ್ಟಣದಲ್ಲಿ ಸಿಗತಕ್ಕಂಥ ಸೀವೇಜ್ ಸ್ಲಡ್ಜ್ ಆಗಿರ್ಬೋದು ಅಥವಾ ಈ ಥರ ಒಂದು ಸೀವೇಜ್ ವಾಟರ್ ಇರ್ಬೋದು, ಅದನ್ನು ಸ್ಥಿರೀಕರಿಸದೆ ಅದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಮಾಡದೆ ಡೈರೆಕ್ಟಾಗಿ ಉಪಯೋಗ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಇನ್ನು ರೋಗ ರುಜಿನಗಳಾಗಿರ್ಬೋದು, ಅದನ್ನು ತಿಂದಂಥ ಮನುಷ್ಯನಿಗೂ ರೋಗ ಬರಲಿಕ್ಕೆ ಭಾಳ ಇದಾಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಮಾಡಿ ಕಾರ್ಖಾನೆಯಿಂದ ಬರತಕ್ಕಂಥ ತ್ಯಾಜ್ಯ ವಸ್ತು ಇರ್ಬೋದು ಅಥವಾ ಏನು ಬೈ ಪ್ರಾಡಕ್ಟ್ ಇರ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ಫ್ಲೈ ಆ್ಯಶ್ ಅಂತ ಬರುತ್ತೆ, ಏನು ಸಿಲಿಕಾ ಇಂಡಸ್ಟ್ರಿ ಇದು ಈ ಥರ ಬೇರೆ ಬೇರೆ ಬರತಕ್ಕಂಥ ಈ ತ್ಯಾಜ್ಯ ವಸ್ತು ಅಗ್ರೋ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಹೇಳ್ತೇವೆ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬೆಳೆಸಬೇಕು. ಅದನ್ನು ಯಥೇಚ್ಛವಾಗಿ ಸಿಗುತ್ತೆ ಅಂತೇಳಿ ಟನ್ ಗಂಟಲೆ ಬೆಳೆಸಿದಾಗ ನಮ್ಮ ಭೂಮಿ ಅರಿವಾಗಿ ಇರಲಲ್ಲ. ಅದರಿಂದ ಅದನ್ನು ವೈಜ್ಞಾನಿಕವಾಗಿ ಎಷ್ಟು ಬಳಸಬೇಕು ಅಷ್ಟೇ ಮಾತ್ರ ಅದನ್ನು ಬಳಸಬೇಕು ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ನಾವೇನು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆಯನ್ನು ಮಾಡ್ತೀವೋ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಎರಡು ನಂಬರ್ ಇದೆ, ಮೊದಲನೇದು 9844-53-5775. ಇನ್ನೊಮ್ಮೆ ಹೇಳ್ತೇನೆ, 9844-53-5775. ಮತ್ತೊಂದು ಸಂಖ್ಯೆ ಹೇಳಿ, 9380-385-180. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ, 9380-385-180. ಇವೆರಡು ಮೊಬೈಲ್ ನಂಬರ್ಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಸಂಪರ್ಕ ಮಾಡಿದರೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಒಳ್ಳೆಯದು ಡಾಕ್ಟರ್ ಎಲ್ ಬಿ ಅಶೋಕ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ.